ತುಂಬೆ ಮಾಡಿಯೇ ತಳ ಚಿಂಬಿ ಬಡಬೆಟ್ಟ ನೀರನ್ನ ತಂದಾಳ ಗೆಳತಿ ಬಿಸವ ಗೋಧಿ ಬಾವಿ ಒಳಗೆ ಕೊಡ ತುಂಬೆ ಮಾಡಿಯೇ ತಳ ಚಿಂಬಿ ಬಡಬಿಟ್ಟ ನೀರನ್ನ ತಂದಾಳ ಗೆಳತಿ ಬಿಸವ ಗೋಧಿ ಗೋರಿ ಅಸನಾಗಿ ಆರಿ ಆರಿ ಒಳಗೆ ಮೊರ ಬೀಜ ಕಲತಾವ ಗೆಳತಿ ಬಿಸವ ಗೋರಿ ಊರೊಳಗೆ ದೇವರಿತ್ತು ದೇವರ ಸತ್ಯ ಬಾಳಿತ್ತು ಗುಡಿಯ ಬಿಟ್ಟು ದೇವರನ್ನ ಕೆಡೆವಾಳ ಗೆಳತಿ ಬಿಸವ ಗೋರಿ ದೇವರಿತ್ತು ದೇವರ ಸತ್ಯ ಬಾಳಿತ್ತು ಗುಡಿಯ ಬಿಟ್ಟು ದೇವರನ್ನ ಕೆಡೆವಾಳ ಗೆಳತಿ ಬಿಸವ ಗೋರಿ ಬೀಸವ್ವ ಬಾಳ ಗೋರಿ ಅಸನಾಗಿ ಆರಿ ಹಾದಿ ಒಳಗೆ ಮೂರ ಬೀಜ ಕಲತಾವ ಗೆಳತಿ ಬಿಸವ ಗೋರಿ ಗುಡಿಯ ಬಿಟ್ಟ ದೇವರನ್ನ ಕಡರ ಅಡಿಗೆಯ ಮಾಡಿ ಅಡಿಗೆ ಬಿಟ್ಟ ಗಡಿಗನ್ನ ಉಂಡಾಳ ಗೆಳತಿ ಬಿಸವ ಗೋರಿ ಗುಡಿಯ ಬಿಟ್ಟ ದೇವರನ್ನ ಕಡರ ಅಡಿಗೆಯ ಮಾಡಿ ಅಡಿಗೆ ಬಿಟ್ಟ ಗಡಿಗನ್ನ ಉಂಡಾಳ ಗೆಳತಿ ಬಿಸವ ಗೋರಿ ಬೀಸವ್ವ ಬಾಳ ಗೋರಿ ಹೆಸನಾಗಿ ಆರಿ ಆರಿ ಒಳಗೆ ಮೊರ ಬೀಜ ಕಲತಾವ ಗೆಳತಿ ಬಿಸವ ಗೋರಿ ಊರೊಳಗೆ ಜಾವುಡಿ ಎಲ್ಲಿ ಗೊತ್ತೆ ಚಿತ್ತವಾಡಿ ಚಿತ್ತ ಬಿಟ್ಟ ಸತ್ಯದಿಂದ ನಡಿಬೇಕು ಗೆಳತಿ ಬಿಸವ ಗೋರಿ ಚಾವುಡಿ ಎಲ್ಲಿ ಗೊತ್ತಿ ಚಿತ್ತವಾಡಿ ಚಿತ್ತ ಬಿಟ್ಟ ಸತ್ಯದಿಂದ ನಡಿಬೇಕು ಗೆಳತಿ ಬಿಸವ ಗೋರಿ ಬೀಸವ್ವ ಬಾಳ ಗೋರಿ ಹಸನಾಗಿ ಆದಿ ಆದಿ ಒಳಗೆ ಮೂರ ಬೀಜ ಕಲತಾವ ಗೆಳತಿ ಬಿಸವ ಗೋರಿ ತತ್ವಪದಗಳನ್ನ ಕೇಳುತ್ತಿರುವಿರಿ. ಶಿವ ಶಿವ ಅಂದಲ್ಲೇ ಏನೈತಿ ಹರಿದಾನ ಮಾಡಿದಲ್ಲಿ ಏನೈತಿ ಏಷ ಪಾಪ ತನ್ನ ಮನುಷ್ಯನ ಅಳೆತಗೊಂಡ ಕಾಶಿಯಿಗೆ ಹೋದಲ್ಲಿ ಏನೈತಿ ಶಿವ ಶಿವ ಅಂದಲ್ಲೇ ಏನೈತಿ ಹರಿದಾನ ಮಾಡಿದಲ್ಲಿ ಏನೈತಿ ಏಷ ಪಾಪ ತನ್ನ ಮನುಷ್ಯನ ಅಳೆತಗೊಂಡ ಕಾಶಿಯಿಗೆ ಹೋದಲ್ಲಿ ಏನೈತಿ ಪುರಾಣ ಓದಿದಲ್ಲಿ ಏನೈತಿ ಪುಸ್ತಕ ಓದಿದಲ್ಲಿ ಏನೈತಿ ನೆರಳ ನಿಂತುಕೊಂಡು ಮಡಿವೆ ನೋಟ್ಟುಕೊಂಡು ಜನವರ ಹಾಕಿದಲ್ಲಿ ಏನೈತಿ ಪುರಾಣ ಓದಿದಲ್ಲಿ ಏನೈತಿ ಪುಸ್ತಕ ಓದಿದಲ್ಲಿ ಏನೈತಿ ನೆರಳ ನಿಂತುಕೊಂಡು ಮಡಿವೆ ನೋಟ್ಟುಕೊಂಡು ಜನವರ ಹಾಕಿದಲ್ಲಿ ಏನೈತಿ ಶಿವ ಶಿವ ಅಂದಲ್ಲಿ ಏನೈತಿ ಹರಿದಾನ ಮಾಡಿದಲ್ಲಿ ಏನೈತಿ ಏಷ ಪಾಪ ತನ್ನ ಮನುಷ್ಯನ ಅಳಲಿಟ್ಟುಕೊಂಡು ಕಾಶಿಗೆ ಹೋದಲ್ಲಿ ಏನೈತಿ ಮನ್ಮಾತ ತಲಿಗರಿ ಮಗಳ ಮೇಲೆ ಮನಸಿಟ್ಟ ಮಲ್ಲಯ್ಯದಾಗಿ ಹೋದಲ್ಲಿ ಏನೈತಿ ಮನ್ಮಾತ ತಲಿಗೇರಿ ಮಗಳ ಮೇಲೆ ಮನಸಿಟ್ಟ ಮಲ್ಲಯ್ಯದಾಗಿ ಹೋದಲ್ಲಿ ಏನೈತಿ ಶಿವ ಶಿವ ಅಂದಲ್ಲಿ ಏನೈತಿ ಹರಿದಾನ ಮಾಡಿದಲ್ಲಿ ಏನೈತಿ ಏಷೆ ಪಾಪ ತನ್ನ ಮನುಷ್ಯನ ಅಳಿಟ್ಟುಕೊಂಡು ಕಾಶಿಗೆ ಹೋದಲ್ಲಿ ಏನೈತಿ ಹಸಿದಲ್ಲಿ ಏನೈತಿ, ಎತ್ತ ಬರುವ ಮನೆ ಬೇರೇನೈತಿ, ಎಷ್ಟ ಕಳಶದಲ್ಲಿ ಏನೈತಿ, ನಿನ್ನ ಗಿಟ್ಟ ಬರವ ಮಂಬರಿ ಏರೇನೈತಿ, ಸೃಷ್ಟಿ ಒಳಗೆ ನಮ್ಮ ಪುರಂದರ ಬೆಟಲ ಗೆಟ್ಟಾಗಿ ನೆಂಬಿರಲಿ ಏನೈತಿ, ಸೃಷ್ಟಿ ಒಳಗೆ ನಮ್ಮ ಪುರಂದರ ಬೆಟಲ ಗೆಟ್ಟಾಗಿ ನೆಂಬಿರಲಿ ಏನೈತಿ, ಶಿವ ಶಿವ ಅಂದಲ್ಲಿ ಏನೈತಿ, ಹರಿದಾನ ಮಾಡಿದಲ್ಲಿ ಏನೈತಿ, ಏಷಿ ಪಾಪ ತನ್ನ ಮನಸ್ಸಿನೊಳಗಿಟ್ಟುಕೊಂಡು ಕಾಶಿಯಗೆ ಹೋದಲ್ಲಿ ಏನೈತಿ, ಏಷಿ ಪಾಪ ತನ್ನ ಮನಸ್ಸಿನೊಳಗಿಟ್ಟುಕೊಂಡು ಕಾಶಿಯಗೆ ಹೋದಲ್ಲಿ ಏನೈತಿ, ಪುರಾಣ ಓದಿದಲ್ಲಿ ಏನೈತಿ, ಪುಸ್ತಕ ಓದಿದಲ್ಲಿ ಏನೈತಿ, ನೆರಳ ನೆಂತಕೊಂಡು ಮಡಿವೆ ನೋಟ್ಟುಕೊಂಡು ಜನವಾರ ಹಾಕಿದಲ್ಲಿ ಏನೈತಿ, ಪುರಾಣ ಓದಿದಲ್ಲಿ ಏನೈತಿ, ಪುಸ್ತಕ ಓದಿದಲ್ಲಿ ಏನೈತಿ, ನೆರಳ ನೆಂತಕೊಂಡು ಮಡಿವೆ ನೋಟ್ಟುಕೊಂಡು